ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದ್ಲಿಸಿ ಬದ್ಲಿಸಿ ಅಭ್ಯಾಸ ಬದ್ಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದ್ಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ಭೂಮಿಯ ವಾತಾವರಣ ಬದಲಾವಣೆ ಹಾಗೂ ಭವಿಷ್ಯ ಕುರಿತು ಹಾಸನದ ಕಾರಕಿರಿಯ ಕೃಷಿ ಮಹಾವಿದ್ಯಾಲಯದ ಕ್ಷೇತ್ರ ಅಧೀಕ್ಷಕರಾದ ಡಾ ಎಂಎಸ್ ಅನಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೋಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಭೂ ದಿವಸದ ಸಂದರ್ಭದಲ್ಲಿ ಭೂಮಿಯ ವಾತಾವರಣ ಬದಲಾವಣೆ ಹಾಗೂ ಭವಿಷ್ಯ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಪ್ರತಿ ವರ್ಷದ ಏಪ್ರಿಲ್ ತಿಂಗಳ 22ನೇ ತಾರೀಕನ್ನ ವಿಶ್ವ ಭೂ ದಿವಸ ಅಂತ ಹೇಳಿ ನಾವು ಆಚರಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ವಿಶ್ವ ಭೂ ದಿವಸವನ್ನ ಅಂದೇ ಯಾಕೆ ಆಚರಣೆಯನ್ನ ಮಾಡಲಾಗುತ್ತೆ, ವಿಶ್ವ ಭೂ ದಿವಸ ಅಂತ ಹೇಳಿ ಯಾಕೆ ಆಚರಣೆಯನ್ನ ಮಾಡಲಾಗುತ್ತೆ, ಯಾವಾಗಿನಿಂದ ಈ ಒಂದು ಆಚರಣೆ ಪ್ರಾರಂಭ ಆಗಿದೆ ಅನ್ನುವಂಥದ್ದರ ಜೊತೆಗೆ ಇವತ್ತು ಭೂಮಿಗೆ ಬಂದಿರತಕ್ಕಂತಹ ಕೆಲವು ಸಂಕಷ್ಟಗಳಿಗೆ ಸಂಬಂಧಪಟ್ಟ ಹಾಗೆ, ಅದಕ್ಕೆ ಕಾರಣಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಅದಕ್ಕೆ ಪರಿಹಾರೋಪಾಯಗಳು ಏನು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನ ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಕ್ಷೇತ್ರ ಅಧೀಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತ ಡಾಕ್ಟರ್ MS ಅನಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಅನಿತಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಪ್ರತಿ ವರ್ಷವೂ ಕೂಡ ಏಪ್ರಿಲ್ ತಿಂಗಳ 22ನೇ ತಾರೀಕನ್ನ ವಿಶ್ವ ಭೂ ದಿವಸ ಅಂತ ಹೇಳಿ ಆಚರಣೆಯನ್ನ ಮಾಡಿಕೊಂಡು ಬರಲಾಗ್ತಾ ಇದೆ, ಏನು ಇದರ ಮಹತ್ವ? ಸೊ ಮೊದಲನೇದಾಗಿ ನಾನು ಹೇಳಬೇಕಂತಂದ್ರೆ ಎಲ್ಲಾ ಕೇಳುಗರು ಯಾರ್ಯಾರು ಇದ್ದೀರಾ, ರೈತ ಬಾಂಧವರಾಗಿರ್ಬೋದು, ಭೂಗೆ ಸಂಬಂಧಪಟ್ಟಂತ ಎಲ್ಲರಿಗೂ ಕೂಡ ನಮ್ಮ ಈ ಒಂದು ವಿಶ್ವ ಭೂ ದಿನದ ಒಂದು ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಮೊದಲನೇದಾಗಿ ಹೇಳಬೇಕಂತಂದ್ರೆ ನಮ್ಮ ಒಂದು ಭೂಮಿ ಅಂತ ಬಂದಾಗ, ಇಲ್ಲ ಭೂ ದಿವಸ ಅಂತ ಬಂದಾಗ, ಇದು ಆ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ ಅಂತ ನಾವು ಹೇಳಬೇಕಾಗ್ತದೆ. ಸೊ ಯಾಕೆ ಅಂತಂದ್ರೆ ಈಗ ನಾವು ಪ್ರತಿ ದಿನನೂ ಕೂಡ ನಾವು ಪ್ರತಿಯೊಂದು ಈಗ ಈ ದಿನ ಯಾಕೆ ಬಂತು, ಯಾಕೆ ಇದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತ ಅನ್ನೋದೇ ಆದ್ರೆ, ಸೊ ಏನಾಗ್ತದೆ ಈಗ ಪರಿಸರ ದಿನ ಅಂತ ಬರುತ್ತೆ, ಮಣ್ಣು ದಿನಾಚರಣೆ ಅಂತ ಬರುತ್ತೆ. ಸೊ ಈ ಒಂದು ದಿನಗಳು ಬಂದಾಗ ಇದನ್ನ ನಾವು ನೆನೆಸ್ಕೊಳ್ಳೋಕೆ ಅಂತ ಹೇಳಿ ಬರಬಾರ್ದು. ಸೊ ಏಕೆಂತಂದ್ರೆ ಈಗ ಪ್ರತಿನಿತ್ಯವಾಗಿ ನಾವು ಇದನ್ನ ಪರಿಸರ ಸಂರಕ್ಷಣೆ ಮಾಡೋದಾಗ್ಲಿ, ನಮ್ಮ ಒಂದು ಭೂ ಸಂರಕ್ಷಣೆ ಮಾಡೋದನ್ನ ತುಂಬಾ ಮುಖ್ಯವಾಗಿ ನಾವು ನೆನಪಲ್ಲಿ ಇಟ್ಕೊಂಡು ಮಾಡ್ಬೇಕಾಗ್ತದೆ. ಆದ್ರೂ ಕೂಡ ಕೆಲವು ಎಲ್ಲರಿಗೂ ಕೂಡ ಒಂದು ಮನವರಿಕೆ ಮಾಡಿಸ್ಬೇಕಾಗ್ತದೆ. ಸೊ ಒಂದು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ, ಈ ಒಂದು ಆಚರಣೆ ಮಾಡಬೇಕು ಅಂತ ಒಂದು ಸೀಮಿತವಾಗಿನೂ ಕೂಡ ಒಂದು ಅರಿವು ಮೂಡಿಸ್ಬೇಕಂತಾನು ಕೂಡ ಈ ಒಂದು ದಿನಗಳು ಒಂದು ಆಚರಣೆ ಮಾಡಬೇಕು ಅಂತಾನು ಕೂಡ ಬರ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ನೋಡಿದಾಗ ನಾವು ಈ ಭೂಮಿಯಲ್ಲಿ ನಾವು ನೋಡಿದಾಗೆ ನೀರಾಗಿರ್ಬೋದು, ಭೂಮಿ ಆಗಿರ್ಬೋದು, ಸೊ ಗಾಳಿ ಬೆಳಕು ಪ್ರತಿಯೊಂದು ಕೂಡ ಎಲ್ಲದೂ ಒಂದು ಮುಖ್ಯವಾದ ಒಂದು ಅಂಶಗಳು ಅಂತಾನು ಕೂಡ ಹೇಳ್ತೀವಿ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಭೂಮಿ ಅಂತ ಬಂದಾಗ ಭೂಮಿಯೇ ಒಂದು ತಾಯಿಯ ಒಡಲು ಅಂತ ಕೂಡ ಹೇಳ್ತೀವಿ, ಇದು ಗೊತ್ತಿರಬಹುದು ನಿಮ್ಗೆಲ್ಲರಿಗೂ. ಸೊ ತಾಯಿಯ ಒಡಲು ಅಂತ ಬಂದಾಗ ಪ್ರತಿಯೊಂದು ಒಂದು ಸೂಕ್ಷ್ಮಾಣುಜೀವಿಗಳಾಗಿರಬಹುದು, ಮತ್ತೆ ಪ್ರತಿಯೊಂದು ಜೀವ ಸಂಕುಲಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಭೂಮಿಯಲ್ಲಿ ಬೆಳೆದು ಒಂದು ಒಡಲಾಗಿ ಒಂದು ಇಟ್ಕೊಂಡು ಭೂಮಿ ತಾಯಿ ನಡೆಸ್ತಿರೋಂಥದ್ದು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರಿ. ಸೊ ಈ ತರ ಒಂದು ಸಂದರ್ಭದಲ್ಲಿ ಸೊ ನಾವು ಮನುಷ್ಯ ಅಂತ ಇರುವಂತವ್ರು ನಾವು ಭೂಮಿನ ಸಂರಕ್ಷಣೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಯಾಕೆಂದ್ರೆ ನಮ್ಮಿಂದ ಸುಮಾರು ಹಾಳಾಗಿರುವಂತದ್ದು ನೀವು ನೋಡಿರ್ತೀರಿ. ಯಾಕೆಂತಂದ್ರೆ ಸುಮಾರು ಗಾಳಿಯಿಂದ ಮಾಲಿನ್ಯ ಆಗಿರುವಂತದ್ದು, ನೀರಿನಿಂದ ಮಾಲಿನ್ಯ, ಸುಮಾರು ಮಾಲಿನ್ಯಗಳು ನಾವು ಗಮನಿಸ್ತಾನೇ ಇರ್ತೇವೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಸೊ ನಾವುಗಳು ಕೂಡ ಆದಷ್ಟು ಅರ್ಥ ಮಾಡಿಕೊಂಡು ಇಂಥ ಒಂದು ಭೂ ದಿನ ಆಚರಣೆ ಮಾಡೋದಲ್ದನೂ ಕೂಡ ಪ್ರತಿನಿತ್ಯವಾಗಿಯೂ ಕೂಡ ನಾವು ಈ ಒಂದು ಸಂದರ್ಭನ ಬರ್ದರ ಹಾಗೆ ನಾವು ಸಂರಕ್ಷಣೆ ಮಾಡೋದು ತುಂಬಾ ಮುಖ್ಯ. ಸೊ ಅದು ನಾವು ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಪ್ರತಿ ಸತಿನೂ ನಾ ಹೇಳ್ದಂಗೆ ಈಗ ಏಪ್ರಿಲ್ 22ನೇ ತಾರೀಕು ವಿಶ್ವ ಭೂ ದಿನಾಚರಣೆ ಅಂತ ಹೇಳ್ತಾ ಬರ್ತಾ ಇದ್ದೀವಿ. ಸೊ ಇದನ್ನ ಯಾವುದಕ್ಕೋಸ್ಕರ ಮಾಡ್ತೀವಿ? ಸೊ ಇದನ್ನ ನಾವು ಪ್ರತಿ ವರ್ಷನೂ ಒಂದೊಂದು ವಾಕ್ಯ ಇಟ್ಕೊಂಡು ನಾವು ಮಾಡ್ತಾ ಬರ್ತಾ ಇದೀವಿ. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ದಿನದ ಒಂದು ಅರ್ಥಪೂರ್ವವಾಗಿ ಅವರಿಗೆ ನಾವು ಅರಿವು ಮೂಡಿಸ್ಬೇಕನ್ನೋ ಒಂದು ಸಂದರ್ಭಕ್ಕೆ ಹೇಳ್ತಾ ಬರ್ತಾ ಇದೀವಿ. ಸೊ ಇದೇ ರೀತಿ ಈ ವರ್ಷನೂ 2023ರಲ್ಲೂ ಕೂಡ ಒಂದು ವಾಕ್ಯ ಅಂತ ಬಂದಾಗ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತ ಹೇಳಿ ಒಂದು ವಾಕ್ಯನ ಇಟ್ಕೊಂಡು ನಾವು ಮಾಡ್ತಾ ಇರ್ತೀವಿ. ಸೊ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತಂದ್ರೆ ನಮ್ಮ ಒಂದು ಗ್ರಹದಲ್ಲಿ ಹೂಡಿಕೆ ಮಾಡಿ, ಹೂಡಿಕೆ ಮಾಡಿ ಎಂದರ್ಥ. ಸೊ ಹಂಗಂತಂದ್ರೆ ಏನು ಅಂತಂದ್ರೆ ಪರಿಸರವನ್ನು ನಾಶ ಮಾಡಬೇಡಿ, ಸೊ ಅದಕ್ಕೆ ಲಾಭ ಆಗುವಂತಹ ಒಂದು ವರ್ತನೆ ಮಾಡಿ ಅನ್ನೋ ಒಂದು ಅರ್ಥಕ್ಕೆ ನಾವು ಹೇಳ್ತಾ ಬರ್ತಾ ಇದೀವಿ. ಪರಿಸರದ ಒಂದು ಹಾಳು ಮಾಡ್ದಂಗೆ ಯಾವ ರೀತಿ ಲಾಭದಾಯಕ ಮಾಡಬೇಕು ಅದು ನಾವು ಮುಖ್ಯವಾಗಿ ನೋಡ್ಬೇಕಾಗತ್ತೆ. ಸೊ ಈ ರೀತಿ ಬಂದಾಗ ಒಂದು ಪರಿಸರ ಅಂತ ಬಂದಾಗ ಅದನ್ನ ಕಾಳಜಿ ಮಾಡಬೇಕಾಗತ್ತೆ. ಸೊ ಅದನ್ನ ನಾವು ಮುಂಚಿತವಾಗಿ ಹಿರಿಯರೆಲ್ಲ ಮುಂಚೆ ಹೇಳೋರು, ನಿಮಗೆ ಗೊತ್ತಿರಬಹುದು ಎಲ್ಲರಿಗೂ. ಸೊ ನಾವು ಹೇಳುವಾಗ ಈ ವಿಷ್ಣುವಿನ ಇರುವಂತಹ ಪತ್ನಿಯಾದಂತಹ ಭೂಮಿ ತಾಯಿಯನ್ನ ನಾವು ಸೊ ಏನ್ ಮಾಡ್ತೀವಿ, ತುಳಿತಾ ಇದ್ದೀವಿ ಅನ್ನೋ ಒಂದು ಅರ್ಥಕ್ಕೆ ನಾವು ಭೂಮಿ ತಾಯಿಯನ್ನ ನಮಸ್ಕಾರ ಮಾಡಿ ಸುಮಾರು ಜನ ಮುಂಚೆ ಎಲ್ಲ ಉಳುಮೆ ಮಾಡುವಂತರಾಗಿರ್ಬಹುದು. ಈಗ ರೈತರೆಲ್ಲ ನಿಮಗೆ ಗೊತ್ತಿರಂಗೆ ಈಗ ಜಮೀನಿಗೆ ಇಳಿಯೋದಕ್ಕಿಂತ ಮುಂಚೆ ಏನ್ ಮಾಡೋರು, ನಮಸ್ಕಾರ ಮಾಡಿ ಒಂದು ಭೂಮಿಗೆ ಇಳಿಯಂತ ಒಂದು ಸಂದರ್ಭ ನಾವು ನೋಡ್ತಾ ಇದ್ವಿ ಮುಂಚೆ ಎಲ್ಲ. ಸೊ ಹಾಗಾಗಿ ನಾವು ಭೂಮಿ ತಾಯಿನ ಸೊ ಆದಷ್ಟು ನಾವಿನ ತುಳಿತಾ ಇದೀವಿ, ಅನಿವಾರ್ಯವಾಗಿ ತುಳಿತಾ ಇದೀವಿ, ಕ್ಷಮಿಸುವಂತ ತಾಯಿ ಅಂತ ಹೇಳ್ಬಿಟ್ಟು ನಾವು ನಮಸ್ಕಾರ ಮಾಡಿ ಒಂದು ಭೂಮಿಗೆ ಇಳಿತಾ ಇದ್ವಿ. ಸೊ ಇಂಥ ಸಂದರ್ಭ ನೀವು ಗಮನಿಸಿರ್ಬಹುದು. ಸೊ ಹಾಗಾಗಿ ಪರಿಸರ ನಾವು ಆದಷ್ಟು ಯಾವುದೇ ರೀತಿ ಹಾಳು ಮಾಡ್ದಂಗೆ ಅದನ್ನ ಕಾಳಜಿ ಮಾಡಿ ಅಂತ ಹೇಳುವಂಥದ್ದು ಒಂದು ಸಂದರ್ಭ ಅಂತ ಹೇಳ್ತೇವೆ. ಸೊ ಹಾಗಾಗಿ ಈ ವಾಕ್ಯಗಳನ್ನ ನಾವು ಮುಖ್ಯವಾಗಿ ನಾವು ನೋಡೋದೇ ಆದ್ರೆ ಸೊ ಆದಷ್ಟು ನಾವು ಏನ್ ಹೇಳ್ತೀವಿ ಅಂತಂದ್ರೆ ಯಾರೇ ಒಂದು ಸಂದರ್ಭದಲ್ಲೂ ಕೂಡ ಆದಷ್ಟು ಒಂದು ಸಂರಕ್ಷಣೆ ಮಾಡಿ ಸೊ ನಮ್ಮ ಮರಗಿಡಗಳನ್ನ ಬೆಳೆಸಿ ಅಂತ ಹೇಳೋ ಒಂದು ಸಂದರ್ಭ ಈ ಒಂದು ವಾಕ್ಯಕ್ಕೆ ಬರುತ್ತೆ ಅಂತ ಹೇಳಬಹುದು. ಸೊ ಹಾಗಾಗಿ ಇದ್ರ ಮಹತ್ವ ಅಂತ ಬಂದಾಗ ಆಲ್ಮೋಸ್ಟ್ ಯಾಕೆ ಇದನ್ನ ನಾವು ಆಚರಣೆ ಮಾಡ್ತೀವಿ, ಮಹತ್ವದ ಬಗ್ಗೆ ಯಾಕೆ ಇಷ್ಟೊಂದು ಹೇಳ್ತಿದೀವಿ ಅಂತಂದ್ರೆ ಸೊ ಈ ದಿನದ ಒಂದು ಆಚರಣೆ ಸೊ ಏನಾಗ್ತದೆ, ಪ್ರತಿಯೊಂದು ಒಂದು ಸಂರಕ್ಷಣೆ ಮಾಡೋದ್ರ ಬಗ್ಗೆ ಆಗಿರಬಹುದು. ಸೊ ನಾವು ಬರೋಂತ ಮುಂದಿನ ಪೀಳಿಗೆ ನಮಗಷ್ಟೇ ಸೀಮಿತ ಆಗಬಾರದು, ಸೊ ಮುಂದಿನ ಪೀಳಿಗೆಯವರೆಗೂ ಕೂಡ ನಾವು ಕೊಡುವಂತ ಒಂದು ಯಾವುದೇ ಒಂದು ಕೊಡುವಂತಹ ವಸ್ತುಗಳಾಗಿರಬಹುದು, ಒಂದು ಬೆಲೆ ಬಾಳುವಂತಹ ವಸ್ತುಗಳು ಕೊಡುಗೆ ಇಟ್ಟೋಗ್ತಾ ಇದೀವಿ ಅಂತಂದ್ರೆ ಅದು ಆದಷ್ಟು ತುಂಬಾ ಮುಖ್ಯವಾಗಿ ನಾವು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಅರ್ಥ ಆಗಿರತ್ತೆ. ಸೊ ಹಾಗಾಗಿ ಅದನ್ನ ನಾವು ಕಾಪಾಡಬೇಕಾಗತ್ತೆ. ಸೊ ಇನ್ ಕೇಸ್ ನೀವು ಗಮನಿಸಬಹುದು, ಈಗ ಒಂದು ವೃಕ್ಷ ಎಕ್ಸಾಂಪಲ್ ತಗೊಂಡಾಗ ನಾವು ಸೊ ಈಗ ಬಡಗಿ ಅವನಿಗೆ ನಾವು ಆ ವೃಕ್ಷಕ್ಕೆ ಒಂದು ಅರ್ಥ ತೋರಿಸೋದೇ ಆದ್ರೆ ಸೊ ಒಬ್ಬ ಬಡಗಿ ಏನ್ ಹೇಳ್ತಾನೆ, ಎಷ್ಟು ಬಾಗಿಲುಗಳಾಗತ್ತೆ, ಎಷ್ಟು ಕಿಟಕಿಗಳಾಗತ್ತೆ ಅನ್ನೋದೊಂದು ಸಂದರ್ಭ ಅವನು ನೋಡ್ತಾನೆ. ಬಟ್ ಅದೇ ಒಂದು ನಮ್ಮ ಒಂದು ಕೃಷಿ ವಿಜ್ಞಾನಿಗಳು ಯಾರನ್ನಾರು ನಿಲ್ಲಿಸಿ ನಾವು ವೃಕ್ಷನೇ ತೋರಿಸಿದಾಗ ಯಾವುದೇ ಒಂದು ಮರ ಅಂತ ತಗೊಂಡಾಗ ಸೊ ಆ ಮರದಿಂದ ಪ್ರತಿನಿತ್ಯ ದಿನದಿಂದ ಒಂದು ಬರುವಂತಹ ಒಂದು ಪ್ರಾಣವಾಯು ಅಂತ ಹೇಳ್ತೀವಿ ನಾವು. ಸೊ ಅಂತಂದ್ರೆ ಒಳ್ಳೆ ಗಾಳಿ, ಸೊ ಗಾಳಿ ಕೊಡುವಂತಹ ಒಂದು ಮರ ಅಂತ ಹೇಳ್ತೀವಲ್ಲ, ಸವಕಳಿ ತಡೆಯಂತಹ ಒಂದು ಮರ ಅಂತ ಕೂಡ ಹೇಳ್ತಾರೆ. ವಾಯು ಮಾಲಿನ್ಯವಂತೂ ನಿಯಂತ್ರಣ ಮಾಡುವಂತಹ ಒಂದು ಸಂದರ್ಭ ಅಂತಾನು ಕೂಡ ಹೇಳ್ತೀವಿ. ಸೊ ಒಂದು ಮರ ಪ್ರತಿಯೊಂದು ಕೂಡ ಒಂದು ಪ್ರಾಣಿ ಪಕ್ಷಿಗಳಿಗೆ ಒಂದು ಆಧಾರವಾಗಿರುವಂತದ್ದು, ಮತ್ತೆ ಸೂಕ್ಷ್ಮಾಣುಗಳಿಗೆ ಆಧಾರವಾಗಿರುವಂತದ್ದು. ಸೊ ಈ ತರ ಆಶ್ರಯ ಕೊಟ್ಟಂತ ಮರ ಅಂತ ಹೇಳ್ಬಿಟ್ಟು ನಮ್ಮ ಒಂದು ವೈಜ್ಞಾನಿಕವಾಗಿ ನಾವು ಹೇಳುವಂತದ್ದು. ಸೊ ಹಾಗಾಗಿ ಇಂಥ ಒಂದು ರಕ್ಷಣೆ ಮಾಡೋದು ತುಂಬಾ ಮುಖ್ಯ ಆಗಿರೋದ್ರಿಂದ ಸೊ ಈ ಒಂದು ದಿನಕ್ಕೆ ನಾವು ಇಷ್ಟೊಂದು ಪ್ರಾಮುಖ್ಯತೆ ಕೊಟ್ಟು ಆ ಒಂದು ಮಹತ್ವನ ಕೊಡ್ಲೇಬೇಕನ್ನೋ ಒಂದು ಸಂದರ್ಭ ನಾವು ಬರೋದ್ರಿಂದ ಈ ದಿನ ಆಚರಣೆ ಮಾಡಲೇಬೇಕಾಗ್ತದೆ. ಈ ವಿಶ್ವ ಭೂ ದಿವಸವನ್ನ ಯಾವಾಗ್ನಿಂದ ಆಚರಣೆಯನ್ನ ಮಾಡಲಾಗ್ತಾ ಇದೆ, ಮತ್ತೆ ಹೇಗೆ ಇದು ಪ್ರಾರಂಭ ಆಯ್ತು ಇದರ ಬಗ್ಗೆ ಒಂದು? ಈಗೇನಾಗ್ತದೆ, ವಿಶ್ವ ಭೂ ದಿನಾಚರಣೆ ಅಂತ ಬಂದಾಗ ನಾವು ವರ್ಷಕ್ಕೊಂದ್ಸಾತಿ ಏಪ್ರಿಲ್ 22ರಂದು ಈ ಒಂದು ಆಚರಣೆ ಮಾಡ್ಬೇಕಂತೇಳಿ ಬಂದಿರುವಂತದ್ದು. ಆದ್ರೆ ಮೊದಲನೇ ಬಾರಿಗೆ ಇದೇನಾಯ್ತು ಅಂತಂದ್ರೆ 1970ರಲ್ಲಿ, ಸೊ ನಿಮ್ಗೆ ಗೊತ್ತಿರಂಗೆ 1970ರಲ್ಲಿ ಮೊದಲನೇ ಬಾರಿಗೆ ಸ್ಯಾನ್ ಫ್ರಾನ್ಸಿಸ್ ಅಂತನ್ಬಿಟ್ಟು ಸೊ ಅಲ್ಲಿ ಒಂದು ಯುನೆಸ್ಕೋ ಸಮ್ಮೇಳನದಲ್ಲಿ ನಡೆಯುವಾಗ ಸೊ ಅಲ್ಲೇನಾಯ್ತು ಅಂತಂದ್ರೆ ಒಬ್ಬ ಶಾಂತಿ ಕಾರ್ಯಕರ್ತ ಸೊ ಜಾನ್ ಮೆಕ್ ಕೆನಲ್ ಅಂತೇಳಿ ಒಬ್ಬ ಸೈಂಟಿಸ್ಟ್ ಹೆಸರು. ಸೊ ಇವರು ಏನ್ ಮಾಡಿದ್ರು ಅಂತಂದ್ರೆ ಭೂಮಿ ಮತ್ತು ಶಾಂತಿಯ ಪರಿಕಲ್ಪನೆ ಒಂದು ಗುರಿಯಾಗಿಟ್ಕೊಂಡು ಸೊ ನಮ್ಮ ಒಂದು ವಿಶ್ವ ಭೂ ದಿನಾಚರಣೆ ಆಚರಣೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದ್ರು. ಸೊ ಅದು 1970 ಮಾರ್ಚ್ 21 ಪ್ರಸ್ತಾವನೆ ಮಾಡಿದ್ರು. ಸೊ ನಂತರದಲ್ಲಿ ಏನಾಯ್ತು ಅಂತಂದ್ರೆ ಯುನೈಟೆಡ್ ಸ್ಟೇಟ್ಸ್ ಅನ್ನೋ ಒಂದು ಯೂನಿವರ್ಸಿಟಿಯಲ್ಲಿ, ಸೊ ಅಲ್ಲಿ ಏನಾಯ್ತು ಅಂದ್ರೆ ಗ್ಯಾಲೋಡ್ ನೆಲ್ಸನ್ ಅಂತಂದ್ಬಿಟ್ಟು ಒಬ್ಬ ಸೈಂಟಿಸ್ಟ್, ಸೊ 1970 ಸೊ ಅವರು ರಾಷ್ಟ್ರವ್ಯಾಪ್ತವಾಗಿ ನಾವು ಈ ಒಂದು ಎಲ್ಲರಿಗೂ ಜ್ಞಾನ ಮೂಡಿಸ್ಬೇಕು, ಸೊ ಒಂದು ಆ ಒಂದು ಭೂಮಿಯ ದಿನಾಚರಣೆ ಎಲ್ಲರಿಗೂ ಗೊತ್ತಾಗಬೇಕು ಅನ್ನೋ ಒಂದು ಸಂದರ್ಭಕ್ಕೆ ಏನ್ ಮಾಡಿದ್ರು, ಮರುನಾಮಕರಣ ಮಾಡಿ ಸೊ ಅಲ್ಲಿ ವಿಶ್ವ ಭೂಮಿಯ ಒಂದು ದಿನಾಚರಣೆ ಆಗ್ಲೇಬೇಕು ಅಂತ ಹೇಳಿ ಸೊ 22 ಮತ್ತೆ ಮರುನಾಮಕರಣ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ದಿನದ ಒಂದು ವ್ಯಾಪ್ತಿಯಲ್ಲಿ ನಾವೇನ್ ಮಾಡ್ತೀವಿ, ಸೊ 22 ವಿಶ್ವ ಭೂ ದಿನಾಚರಣೆ ಆಚರಣೆ ಮಾಡ್ಬೇಕಂತ ಹೇಳಿ ಬಂದದ್ದು. ಸಾಮಾನ್ಯವಾಗಿ ಭೂಮಿಯಿಂದ ನಾವು ಸಾಕಷ್ಟು ಏನೆಲ್ಲ ಪಡೆದುಕೊಳ್ತೇವೆ, ಇವತ್ತು ನಮ್ಮ ಬದುಕು ಇರುವಂತದ್ದು ಕೂಡ ಭೂಮಿಯ ಕಾರಣಕ್ಕಾಗಿ, ಇಲ್ಲ ಅಂದ್ರೆ ನಾವು ಇರ್ತಾ ಇರಲಿಲ್ಲ ಯಾರು ಕೂಡ. ತಾವ್ ಹೇಳಿದ್ರೆ ಈ ಸಾಲಿನ ಒಂದು ಧ್ಯೇಯವಾಕ್ಯ ಏನಿದೆಯೋ ಅದು ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಭೂಮಿಗೆ ಏನೆಲ್ಲ ಕೊಡಬಹುದು, ಏನಾದರೂ ಕೊಡ್ತಾನೆ ಅಂತ ಹೇಳಿ ಅನ್ಸುತ್ತ, ಕೊಡುವಂತಹ ಸಾಧ್ಯತೆ ಇದೆಯಾ? ಇಲ್ಲ, ಈಗ ಏನಾಗ್ತದೆ, ಸಾಮಾನ್ಯವಾದ ಮನುಷ್ಯ ನಾವು ಭೂಮಿಗೆ ನಾವು ಒಳ್ಳೆ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಅನ್ನೋದೇ ಆದ್ರೆ ಫಸ್ಟ್ ಏನ್ ಮಾಡ್ಬೇಕು, ಅವರ ಒಂದು ಪರಿಸರದ ಸುತ್ತಮುತ್ತ ಪರಿಸರ ನೀಟಾಗಿ ಇಟ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಯಾಕೆಂತಂದ್ರೆ ಈಗ ನಮಗೆ ಗೊತ್ತು, ಸಾಮಾನ್ಯವಾಗಿ ಒಂದು ಚಿಕ್ಕ ಮಕ್ಕಳಿಗೆ ಗೊತ್ತು ನಮ್ಮ ತೋಟದಲ್ಲಿ ನೀರು ಬರ್ತಿಲ್ಲ ಅಂತಂದಾಗ ಅವುಗಳ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ನಮ್ಮ ತೋಟದಲ್ಲಿ ನೀರು ಬರ್ತಿಲ್ಲ, ಯಾತಕ್ ಬರ್ತಿಲ್ಲ ಅನ್ನೋದು ಕೂಡ ಈಗ ಮಕ್ಕಳಿಂದ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಮನೆ ಸುತ್ತಮುತ್ತ ಪರಿಸರದಲ್ಲಿ ಏನಾಗುತ್ತೆ, ಯಾರಾದ್ರೂ ಒಂದ್ ಕಡೆ ಕಸ ಹಾಕಿದ್ರು ಕೂಡ ಸೊ ಅದು ಗೊತ್ತಿದ್ರು ಕೂಡ ಸುಮಾರು ಜನ ಸುಮ್ಮನೆ ಇರೋರು ತುಂಬಾ ಜನ ನೀವು ಕಾಣಬಹುದು. ಸೊ ಹಾಗಾಗಿ ಸಾಮಾನ್ಯದಲ್ಲಿ ಇದ್ದವರು ಏನ್ ಮಾಡ್ಬೇಕು, ಆದಷ್ಟು ಏನ್ ಮಾಡ್ಬೇಕಾಗ್ತದೆ, ಸೊ ನಮ್ಮ ಒಂದು ಸುತ್ತಮುತ್ತ ಪರಿಸರವನ್ನು ಫಸ್ಟ್ ನೀಟಾಗಿ ಇಟ್ಕೊಂಡ್ರೆ ನಮ್ಮ ಒಂದು ಭೂಮಿ ನೀಟಾಗಿ ನಾವು ಮೇಂಟೈನ್ ಮಾಡಬಹುದು ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ಇದ್ರ ಬೇಸಿಸ್ ಮೇಲೆ ನಾವು ನೋಡೋದೇ ಆದ್ರೆ ಏನಾಗ್ತದೆ, ಆದಷ್ಟು ನಾವು ಪರಿಸರನ ಪ್ರೀತಿಸಬೇಕಾಗ್ತದೆ. ಸೊ ಯಾಕೆಂತಂದ್ರೆ ಪರಿಸರದ ಒಂದು ಕಾಳಜಿ ಜಾಸ್ತಿ ಮಾಡಿದಷ್ಟು, ಪರಿಸರನ ಪ್ರೀತಿಸಿದಷ್ಟು ಏನಾಗುತ್ತೆ, ನಮ್ಮ ಪರಿಸರ ಆದಷ್ಟು ಒಳ್ಳೆ ಒಂದು ರೂಪಕ್ಕೆ ಬರುತ್ತೆ ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹೇಳ್ತಾ ಹೋಗ್ತೇವೆ. ಸಾಮಾನ್ಯ ಜನಗಳಲ್ಲಿ ನಾವು ಆಗದೇನು ಅಂತಂದ್ರೆ, ಸೊ ಆದಷ್ಟು ಈ ಪ್ಲಾಸ್ಟಿಕ್ ಬಳಕೆ. ಸೊ ಈಗ ಏನಾಗ್ತದೆ, ಪರಿಸರದಲ್ಲಿ ಈಗ ನಾವು ಸುಮಾರು ಪ್ಲಾಸ್ಟಿಕ್ ಬಳಕೆ ಮಾಡಿ ನಾವು ರಸ್ತೆ ಬದಿಯಲ್ಲಿ ಹಾಕುವಂತದ್ದು, ಇಲ್ಲಾಂತಂದ್ರೆ ಈಗ ನೀರಿನ ಒಂದು ಸಂದರ್ಭದಲ್ಲಿ ಹಾಕಿದಾಗ ನೀರಿನಲ್ಲಿ ಇರುವಂತಹ ಪ್ರಾಣಿಜನ್ಯಗಳು ಕೂಡ ತುಂಬಾ ಆರೋಗ್ಯದಲ್ಲಿ ಎಫೆಕ್ಟ್ ಆಗಿರೋದು ಸುಮಾರು ನಾವು ಕಂಡಿದ್ದೀವಿ. ಸೊ ಹಾಗಾಗಿ ಆದಷ್ಟು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ನಾವು ಬಟ್ಟೆ ಬ್ಯಾಗಿನ ಉಪಯೋಗ ಮಾಡುವಂತದ್ದು, ಇಲ್ಲಾಂತಂದ್ರೆ ಆದಷ್ಟು ಪೇಪರ್ ಬ್ಯಾಗ್ನ ಯೂಸ್ ಮಾಡುವಂತದ್ದು ಸುಮಾರು ಜನ ನಾವು ನೋಡ್ತಾ ಇದೀವಿ, ಪ್ರೆಸೆಂಟ್ ಮಾರ್ಕೆಟ್ ಅಲ್ಲೂ ಇದೆ. ಸೊ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿಕೊಂಡು ನಾವು ಆದಷ್ಟು ಬಳಕೆ ಮಾಡೋದನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು ಅನ್ನೋದು ಒಂದು ಸಂದರ್ಭ. ಮತ್ತೆ ಆದಷ್ಟು ಈ ಸಾವಯವ ವಸ್ತುಗಳು, ಸೊ ಯಾವುದೇ ಇದ್ರೂ ಕೂಡ ನಮ್ಮ ಒಂದು ಜಮೀನಲ್ಲಿ ಕೆಲಸ ಮಾಡುವಂತರಾಗಿರ್ಬಹುದು, ಇಲ್ಲಾಂತಂದ್ರೆ ಮನೆಯಲ್ಲಿ ಕೆಲಸ ಮಾಡುವಂತರಾಗಿರ್ಬೋದು, ಸಾವಯವ ವಸ್ತುಗಳನ್ನ ಆದಷ್ಟು ಮರುಬಳಕೆ ಮಾಡೋದು. ಸೊ ಅದು ಮುಖ್ಯ ಆಗಿರುತ್ತೆ. ಮರುಬಳಕೆ ಅಂತಂದ್ರೆ ಈಗ ನಾವು ಅದನ್ನೇ ಮತ್ತೆ ಇನ್ನೊಂದು ಒಂದ್ ಯೂಸ್ ಇಲ್ಲಾಂತಂದ್ರೆ ಇನ್ನೊಂದಕ್ಕೆ ಉಪಯೋಗ ಆಗಂತದನ್ನ ನಾವು ಮರುಬಳಕೆ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಹಾಗಾಗಿ ಅದನ್ನ ನಾವು ಬಳಸ್ಬೇಕಾಗ್ತದೆ. ಮತ್ತೆ ಇನ್ನೊಂದು ನೀವು ಕೇಳಿರ್ಬೋದು, ಕಸದಿಂದ ರಸ ಅಂತ ಹೇಳ್ಬಿಟ್ಟು. ಸೊ ಏನಾಗ್ತದೆ, ಈಗ ನಾವು ಮನೆ ಸೈಡ್ ಕಸ ಹಾಕಿದ್ರು ಕೂಡ ಅದನ್ನ ತಗೊಂಡು ನಾವು ಮನೆಯಲ್ಲೇ ಅದನ್ನ ಗೊಬ್ಬರ ರೂಪದಲ್ಲಿ ಕನ್ವರ್ಟ್ ಮಾಡಿ ಅದನ್ನ ಕಸದಿಂದ ರಸ ಅಂತಂದ್ರೆ ಅದನ್ನ ಆದಷ್ಟು ಗೊಬ್ಬರ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಅದನ್ನ ನಾವು ಮನೆಯಲ್ಲೇ ಕಿಚನ್ ಗಾರ್ಡನ್ ಅಂತ ಕೇಳಿರ್ತೀರಾ ನೀವು, ಹಿಂಬದಿಯಲ್ಲಿ ಕೈ ತೋಟ ಅಂತ ಮಾಡ್ಕೊಂಡಿರುವಂತದ್ದು, ಇಲ್ಲ ಮನೆ ಮುಂಭಾಗ ಮಾಡ್ಕೊಂಡಿರುವಂತದ್ದು. ಸೊ ಆ ತರ ಒಂದು ಕೈ ತೋಟ ಮಾಡ್ಕೊಂಡು ಸೊ ತಾವಾಗಿ ಒಂದು ಗಿಡ ಮರಗಳನ್ನ ಬೆಳೆಸ್ಕೊಂಡು ಸೊ ಅದಕ್ಕೆ ಆ ಗೊಬ್ಬರ ಹಾಕೊಂಡು ನಾವು ಮಾಡಿದ್ವಿ ಅಂತಂದ್ರೆ ಸೊ ಆದಷ್ಟು ಏನಾಗ್ತದೆ, ಅಲ್ಲೇ ನಮಗೆ ತ್ಯಾಜ್ಯ ವಸ್ತುಗಳ ಮತ್ತೆ ಮರುಬಳಕೆ ಆಗ್ತದೆ, ಮತ್ತೆ ಗೊಬ್ಬರ ರೂಪದಲ್ಲಿ ಪರಿವರ್ತನೆ ಆಗುತ್ತೆ. ಸೊ ಈ ಒಂದು ಗೊಬ್ಬರನ ನಾವೇನ್ ಮಾಡ್ತೀವಿ, ಸೊ ನಮ್ಮ ಒಂದು ಬಳಕೆಗೆ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಅಲ್ಲೇನಾಗುತ್ತೆ, ಪರಿಸರ ಒಂದು ಸಮೃದ್ಧಿ ಆಗುತ್ತೆ ಅನ್ನೋದು ಒಂದು ನಾವು ಕಾನ್ಸೆಪ್ಟ್ ಅಲ್ಲಿ ಹೇಳ್ತೇವೆ. ಮತ್ತದಲ್ದೇನು ಕೂಡ ಮನೆ ಮುಂಭಾಗದಲ್ಲಿ ಆದಷ್ಟು ಅರಿತುಕೊಂಡು ಎಲ್ಲರೂ ಸೊ ಆದಷ್ಟು ಒಂದು ಮನೆ ಮುಂದೆ ಎರಡು ಗಿಡ ಅಂತನ್ಬಿಟ್ಟು ನಾವು ನೆಟ್ವಿ ಅಂತಂದ್ರೆ ಸೊ ಆದಷ್ಟು ನಮಗೇನೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸೊ ಎಲ್ಲದರಲ್ಲೂ ಉಪಯೋಗ ಆಗುತ್ತೆ. ಮತ್ತೆ ಆದಷ್ಟು ಅದನ್ನ ನಾವು ಪರಿಸರನ ಗಮನದಲ್ಲಿ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಇವತ್ತು ನಾವು ಸಾಕಷ್ಟು ಕೇಳ್ತಾ ಇದ್ದೇವೆ, ಭೂಮಿ ಅಳಿವಿನ ಅಂಚಿನಲ್ಲಿದೆ, ಸಾಕಷ್ಟು ಸಮಸ್ಯೆಗಳು ಆಗ್ತಾ ಇದ್ದಾವೆ, ಭೂಮಿಯ ಮೇಲಿರ್ತಕ್ಕಂತ ವಾತಾವರಣ ಏನಾಗ್ತಿದೆಯೋ ಇದು ಬಹಳ ವ್ಯಾಪಕವಾಗಿ ಬದಲಾವಣೆಯನ್ನ ಹೊಂತಾ ಇದೆ ಅನ್ನುವಂತಹ ಸಾಕಷ್ಟು ಆತಂಕದ ಸುದ್ದಿಯನ್ನ ಕೇಳ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಪ್ರತಿ ದಿವಸವೂ ಕೂಡ ಹೇಗೆ ಭೂಮಿಯನ್ನ ಉಳಿಸುವ ನಿಟ್ಟಿನಲ್ಲಿ ಕೊಡುಗೆಗಳನ್ನು ನೀಡಬಹುದು? ಈಗ ನಾವು ಒಂದ್ ಸಂದರ್ಭದ ನಾವು ಗಮನಿಸಿದಾಗ ರಾಸಾಯನಿಕ ಬಳಕೆ ಮಾಡುವಂತ ನೋಡಿರ್ತೀವಿ. ಈಗ ಪ್ರತಿಯೊಂದು ರೈತರಲ್ಲಿ ಏನಾಗ್ತಾ ಇದೆ, ಸಾವಯವ ಬಳಕೆ ಮಾಡೋದ್ರಿಂದ ನಿಧಾನವಾಗಿ ಒಂದು ಬೆಳೆಗಳು ಸಿಗತ್ತೆ ಅಂತ ಹೇಳ್ತಾರೆ, ಇಲ್ಲ ನಿಧಾನವಾಗಿ ಒಂದು ಇಳುವರಿ ಕಡಿಮೆ ಆಗುತ್ತೆ ಅನ್ನೋ ಒಂದು ಸಂದರ್ಭಕ್ಕೆ ಏನ್ ಮಾಡ್ತಾರೆ, ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡುವಂತದ್ದು, ಇಲ್ಲ ಅಂತಂದ್ರೆ ಒಂದು ಕೀಟಬಾಧೆ ಇತ್ತು, ಇಲ್ಲ ಅಂತಂದ್ರೆ ರೋಗ ಏನೋ ರುಜಿನಗಳು ಬಂತು ಅಂತಂದಾಗ ಏನಾಗುತ್ತೆ, ಕೆಮಿಕಲ್ ಸ್ಪ್ರೇ ಆಗಿರ್ಬೋದು, ಇಲ್ಲ ರಾಸಾಯನಿಕ ಜಾಸ್ತಿ ಬಳಕೆಯಿಂದ ಏನಾಗ್ತಾ ಇದೆ, ಸೊ ಅಲ್ಲಿಂದ ಬರುವಂತ ವೇಪರೈಸ್ ಆಗಿರುವಂತ ಒಂದು ಕೆಮಿಕಲ್ ಫಾರ್ಮುಲೇಷನ್ಸ್ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಏನಾಗುತ್ತೆ, ಹೆಚ್ಚು ಕಡಿಮೆ ನಮ್ಮ ವಾತಾವರಣದಲ್ಲಿ ಸೇರ್ಕೊಂಡಾಗ ಸೊ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ಕೂಡ ನಾವು ಕಾರ್ಬನ್ ಡೈಆಕ್ಸೈಡ್ ಅಂತೆಲ್ಲ ಹೇಳ್ತೀವಿ ಕೇಳಿರಬಹುದು, ಇಲ್ಲ ಮೀಥೇನ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ವಾತಾವರಣದಲ್ಲಿ ಸೇರ್ಕೊಂಡಾಗ ಏನಾಗುತ್ತೆ, ಸೊ ಅಲ್ಲಿ ಏನಾಗುತ್ತೆ, ಒಂದು ಮನುಷ್ಯನ ಒಂದು ಆರೋಗ್ಯಕ್ಕೆ ಅದು ಒಂದು ಹಾನಿಕರ ಉಂಟು ಮಾಡುತ್ತೆ ಅಂತ ಹೇಳಬಹುದು. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಆದಷ್ಟು ನಾವು ಸಾವಯವ ಬಳಕೆ ಮಾಡೋದನ್ನ ನಾವು ಗಮನದಲ್ಲಿ ಇಟ್ಕೊಂಡು, ಸೊ ಪ್ರತಿಯೊಬ್ಬರನ್ನು ಕೂಡ ಯಾರೇ ಅರಿತ್ಕೊಂಡು, ಸೊ ಆದಷ್ಟು ಇಂಥವನ್ನ ಬಳಕೆ ಮಾಡೋದನ್ನ ಅವಾಯ್ಡ್ ಮಾಡಿಕೊಂಡು ಸಾವಯವ ಬಳಕೆ ಮಾಡ್ಬೇಕಂತ ನಾ ಹೇಳ್ತೇನೆ. ಭೂಮಿಯ ವಾತಾವರಣದಲ್ಲಿ ವ್ಯಾಪಕವಾಗಿ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದು ನಾವು ಪ್ರತಿ ದಿವಸವೂ ಕೂಡ ಕೇಳ್ತಾ ಇರತಕ್ಕಂಥದ್ದು ಮತ್ತೆ ಅನುಭವಿಸ್ತಾ ಇರತಕ್ಕಂಥದ್ದು, ಎರಡು ರೀತಿಯೂ ಕೂಡ ನಮಗೆ ಅದರ ಒಂದು ತೀವ್ರತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ವಾತಾವರಣ ಬದಲಾವಣೆ ಅಂತ ಅಂದ್ರೆ ಏನು, ಮತ್ತೆ ಇದಕ್ಕೆ ಮುಖ್ಯವಾದಂತಹ ಕಾರಣ ಏನು? ಸೊ ವಾತಾವರಣ ಬದಲಾವಣೆ ಅಂತ ಬಂದಾಗ, ಒಂದು ಉದಾಹರಣೆ ಅಂತ ತಗೊಂಡಾಗ, ಈಗ ನಾವು ಮರಗಳನ್ನ ನಾವು ಕಟ್ ಮಾಡಿದಾಗ ಏನಾಗುತ್ತೆ, ನಾವು ಉಸಿರಾಡಿ ಬಿಡುವಂತದೆಲ್ಲ ಮರಗಳೇನಾಗುತ್ತೆ ಈರ್ಕೊಂಡು, ಸೊ ಅದು ಉಸಿರಾಡಿ, ಸೊ ನಮಗೆ ಒಳ್ಳೆ ಗಾಳಿಯನ್ನ ಕೊಡುವಂತ ನೀವು ನೋಡಿದಿರ, ಆಮ್ಲಜನಕ ಅಂತ ಹೇಳ್ತೀವಿ ನಾವು. ಸೊ ನಾವು ಆದಷ್ಟು ಈ ಮರಗಳನ್ನೆಲ್ಲ ಕಟಾವ್ ಮಾಡಿ ಬಿಟ್ಟಾಗ ಏನಾಗುತ್ತೆ, ಸೊ ಅಲ್ಲೇನಾಗುತ್ತೆ, ಒಂದು ಒಳ್ಳೆ ವಾತಾವರಣ ಸೃಷ್ಟಿ ಆಗೋದಿಲ್ಲ ಅವಾಗ. ಸೊ ಅವಾಗೇನಾಗುತ್ತೆ, ನಾವು ಗಾಳಿ ಉಸಿರಾಡಿ ಬಿಡುವಂತ ಒಂದು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಸೊ ಆದಷ್ಟು ಎಲ್ಲ ವಾತಾವರಣಕ್ಕೆ ಸೇರ್ಕೊಳ್ಳುತ್ತೆ ಅಂತ ಹೇಳ್ತೀವಿ. ಸೊ ಈ ವಾತಾವರಣದಲ್ಲಿ ಏನಾಗುತ್ತೆ, ಆದಷ್ಟು ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ತೀವಿ ಅವಾಗ, ಮೇನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಅಂತ. ಸೊ ಇದು ಏನಾಗುತ್ತೆ, ನಾವು ವಾತಾವರಣದಲ್ಲಿ ಜಾಸ್ತಿ ಆದಾದಂಗೆ, ಮತ್ತೆ ಈಗ ನಿಮಗೆ ಗೊತ್ತಿರಂಗೆ, ಈಗ ಸುಮಾರು ಜನ ಈಗ ವೆಹಿಕಲ್ ಇಂದ ಬರುವಂತಹ ಹೊಗೆ ಇರಬಹುದು, ಇಲ್ಲ ಫ್ಯಾಕ್ಟ್ರಿ ಇಂದ ಬರುವಂತಹ ಒಂದು ಹೊಗೆ ಆಗಿರಬಹುದು, ಈ ಅಂತ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ಎಲ್ಲ ಹೊಗೆ ವಾತಾವರಣದಲ್ಲಿ ಸೇರ್ಕೊಂಡಾಗ, ಸೊ ಅಲ್ಲಿ ಒಂದು ವಾತಾವರಣದಲ್ಲಿ ಇರುವಂತಹ ಒಂದು ಕೆಮಿಕಲ್ಸ್ ಇಂದ ಏನಾಗುತ್ತೆ, ನಾವು ಓಜೋನ್ ಎಫೆಕ್ಟ್ ಅಂತ ಕೇಳಿರಬಹುದು ನೀವು. ಸೊ ಈ ತರ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಓಜೋನ್ ಎಫೆಕ್ಟ್ ಆಗೋದ್ರಿಂದ, ಸೊ ಆದಷ್ಟು ನಮ್ಮ ಒಂದು ಭೂಮಿಯ ಒಂದು ಪ್ರೊಟೆಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳಬೇಕಾಗ್ತದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ, ಸೊ ಆದಷ್ಟು ನಾವು ಒಂದು ಈ ಒಂದು ವೆಹಿಕಲ್ಗಳ ಬಳಕೆ ಮಾಡೋದ್ರಿಂದ, ಸೊ ಇಲ್ಲ ಇಂಡಿವಿಜುವಲ್ ಒಂದೊಂದೇ ವೆಹಿಕಲ್ ಬಳಕೆ ಮಾಡೋದ್ರಿಂದ, ಈ ಪೂಲಿಂಗ್ ಅಂತ ಹೇಳ್ತಾ ನಾವು, ಕಾರ್ ಪೂಲಿಂಗ್ ಅಂತ ಹೇಳ್ತೀವಿ, ಇಲ್ಲಾಂತಂದ್ರೆ ಸೊ ಆದಷ್ಟು ಈ ಬೈಕ್ ಯೂಸ್ ಮಾಡೋ ಬದಲು ಸೈಕಲ್ನ ನಾವು ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಸೊ ಇಂಥ ಒಂದು ಹೊಗೆ ಕಾರಕ ಬಿಡುವಂತಹ ಒಂದು ಸಂದರ್ಭನ ಆದಷ್ಟು ಅವಾಯ್ಡ್ ಮಾಡೋದ್ರಿಂದ ನಮ್ಮ ಒಂದು ವಾತಾವರಣ ಒಂದು ಒಳ್ಳೆಯ ತಂದಲ್ಲಿ ಇಟ್ಕೋಬಹುದು ಅಂತ ಕೂಡ ಹೇಳಬೇಕಾಗ್ತದೆ. ಹೆಚ್ಚಾಗಿ ಈ ಉಷ್ಣಾಂಶ ಹೆಚ್ಚುತ್ತಾ ಇರತಕ್ಕಂಥದ್ದು ಕೂಡ ಈ ಭೂಮಿಯ ವಾತಾವರಣದ ಬದಲಾವಣೆಗೆ ಬಹಳ ಪ್ರಮುಖವಾದಂತಹ ಕಾರಣ ಅಂತ ಹೇಳಿ ಹೇಳ್ತಾರೆ. ಈ ಉಷ್ಣಾಂಶ ಹೆಚ್ಚಾಗ್ಲಿಕ್ಕೆ ಏನ್ ಕಾರಣ ಭೂಮಿ? ಸೊ ಮೇನ್ ಏನ್ ಕಾರಣ ಅಂತಂದ್ರೆ, ಈ ಮೇನ್ ಆಗಿ ನಾವು ಮರಗಿಡಗಳು ಬೆಳೆಸ್ತಿರೋದೇ ಒಂದು ಕಾರಣ ಅಂತ ಹೇಳ್ಬೇಕಾಗತ್ತೆ. ಸೊ ಮೇನ್ ಮರಗಿಡಗಳಿಲ್ಲ ಅಂತಂದ್ರೆ ಏನಾಗುತ್ತೆ, ನಮಗೆ ಗಾಳಿ ಆಡೋದಿಲ್ಲ. ಸೊ ಮೇನ್ ಆಗಿ ಗಾಳಿ ಆಡೋದಿಲ್ಲ, ಮತ್ತೆ ಈ ಬರುವಂತಹ ಈ ಬಿಸಿಲಿನ ತಾಕ ಏನಿರುತ್ತೆ ಡೈರೆಕ್ಟ್ ಆಗಿ ಎಫೆಕ್ಟ್ ಆಗೋದ್ರಿಂದ, ಸೊ ವಾತಾವರಣದಲ್ಲೂ ಕೂಡ ಬಿಸಿಲು ತಾಕಕ್ಕೆ ಏನಾಗುತ್ತೆ, ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತೆ ಅಂತ ಕೂಡ ಹೇಳ್ಬೇಕಾಗ್ತದೆ. ಸೊ ಈ ತರ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಒಂದು ಯಾವುದೇ ಒಂದು ಪ್ರಾಣಿ ಜನ್ಯಗಳಾಗಿರಬಹುದು, ಒಂದು ಭೂ ಜನ್ಯಗಳಾಗಿರ್ಬೋದು, ಈಗ ನೀವೇ ಯೋಚನೆ ಮಾಡಿ, ಈಗ ಏನಾಗುತ್ತೆ, ಒಂದು ಸಂದರ್ಭದಲ್ಲಿ ನಾವು ಬೆಟ್ಟಕ್ಕೂ ಒಂದು ಮನೆಯಲ್ಲಿ ನೆಲ್ಲಿ ನೀರಿಗೂ ನಾವು ಸಂಬಂಧವಿಲ್ಲ ಅಂತ ಹೇಳ್ತೀವಿ. ಈಗ ಬೆಟ್ಟದ ಮೇಲೆ ಹುಲಿಗೂ ಮನೆಯಲ್ಲಿ ನೆಲ್ಲಿ ನೀರು ಬದಕ್ಕೂ ಸಂಬಂಧ ಇರಲ್ಲ. ಸೊ ನಾವು ಸಂಬಂಧ ಕಟ್ಟೋದತ್ರ ಯಾವ ರೀತಿ ಅಂತಂದ್ರೆ, ಈಗ ಬೆಟ್ಟದ ಮೇಲೆ ಇರೋಂತ ಹುಲಿಗಳನ್ನ ನಾವು ಸಾಯಿಸ್ತಾ ಬರ್ತಾ ಇದೀವಿ ಮನುಷ್ಯರುಗಳು. ಸೊ ಈಗ ಸಾಯಿಸ್ತಾ ಬಂದಾಗ ಏನಾಗುತ್ತೆ, ಸಸ್ಯಜನ್ಯಗಳು ಉತ್ಪತ್ತಿ ಆಗ್ತಾ ಬರುತ್ತೆ. ಸೊ ಹುಲಿಗಳು ಸಸ್ಯಜನ್ಯಗಳನ್ನ ತಿಂದ್ಬಿಟ್ಟು ಬದುಕು ಅಂತ ನೀವು ಗಮನಿಸಿರ್ತೀರ. ಸೊ ಸಸ್ಯಗಳನ್ನ ತಿಂದು ಇರುವಂತಹ ಪ್ರಾಣಿಗಳು, ಸೊ ಏನಾಗ್ತಾ ಇದೆ, ಅವುಗಳನ್ನ ಹುಲಿ ತಿಂದು ಅವು ಬೆಳವಣಿಗೆ ಆಗ್ತಿರ್ತವೆ. ನಾವು ಹುಲಿಗಳನ್ನ ಸಾಯಿಸ್ತಾ ಬಂದಾಗ, ಸೊ ಏನಾಗುತ್ತೆ, ಈ ಸಸ್ಯ ತಿಂದು ಬೆಳವಣಿಗೆ ಆಗ್ತಿರೋಂತ ಪ್ರಾಣಿಗಳೇನಾಗುತ್ತೆ, ಸಸ್ಯಗಳನ್ನ ತಿಂದು ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಸಸ್ಯಗಳು ಇದ್ದಕ್ಕಿದ್ದಂಗೆ ಖಾಲಿಯಾದಾಗ ಏನಾಗುತ್ತೆ, ಸೊ ನಮಗೆ ಏನೂ ಇರೋದಿಲ್ಲ ಅಲ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಏನು ಇಲ್ದಿರೋ ಕಾರಣಕ್ಕೆ ಏನಾಗುತ್ತೆ, ನಮಗೆ ಅಲ್ಲಿ ಯಾವುದೇ ರೀತಿ ಒಂದು ವಾತಾವರಣದಲ್ಲಿ ಒಂದು ಸಸ್ಯಗಳು ಬೆಳವಣಿಗೆ ಇಲ್ಲ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮಗೆ ಭೂಯಿಂದ ಬರುವಂತಹ ಒಂದು ಸೂರ್ಯನ ಕಿರಣಗಳು ಏನಾಗುತ್ತೆ ಡೈರೆಕ್ಟ್ ಬಿದ್ದಾಗ, ಸೊ ಆಟೋಮೆಟಿಕ್ ಆಗಿ ಅಲ್ಲಿ ವಾತಾವರಣ ಹಾಳಾಗುತ್ತೆ ಅಂತ ಕೂಡ ಹೇಳ್ಬೇಕಾಗ್ತದೆ. ಇಲ್ಲಿ ಉಷ್ಣತೆ ಜಾಸ್ತಿ ಆಗುತ್ತೆ. ಸೊ ಒಂದ್ಸತಿ ನಾವು ಉಷ್ಣತೆ ಜಾಸ್ತಿ ಆಯ್ತು ಅಂದಾಗ ಏನಾಗುತ್ತೆ, ಆ ಒಂದು ಪರಿಸರದಲ್ಲಿ ನಮ್ಗೆ ಯಾವ ರೀತಿ ಸೂಕ್ಷ್ಮ ಜೀವಿಗಳು ಕೂಡ ಉತ್ಪತ್ತಿ ಆಗೋದಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಪರಿಸರ ಕೂಡ ಹಾಳಾಗುತ್ತೆ. ನಮ್ಮ ಮನೆಯ ನಲ್ಲಿನಲ್ಲಿ ಬರ್ತಕ್ಕಂತಹ ನೀರು ಕೂಡ ಯಾವುದೋ ಬೆಟ್ಟದಲ್ಲಿ ಅರಣ್ಯದಲ್ಲಿ ಇರತಕ್ಕಂತಹ ಹುಲಿಗೂ ಸಂಬಂಧ ಹೀಗಿದೆ ಅಂತ, ಸಂಬಂಧ ಯಾವ ರೀತಿ ಅಂತ ಹೇಳ್ತಾ ಇರೋದು. ಯಾಕೆಂತಂದ್ರೆ ಈಗ ಮರಗಿಡಗಳು ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಗೆ ನೀರಿನ ಒಂದು ಸೆಳೆತ ಆಗೋದಿಲ್ಲ, ಸೊ ಹಿಂಗೋದಿಲ್ಲ ಅಂತ ಹೇಳ್ತೀವಿ. ಮತ್ತೆ ಮಳೆ ನೀರಿನ ಸೆಳೆತ ಇರೋದಿಲ್ಲ. ಸೊ ಮಳೆ ಸೆಳೆತ ಇಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಏನಾಗುತ್ತೆ, ನೀರಿನ ಒಂದು ಜಲ ಸಿಗೋದಿಲ್ಲ. ಜಲ ಸಿಕ್ಕಿಲ್ಲ ಅಂದ್ರೆ ಆಟೋಮೆಟಿಕ್ ಮಳೆ ನೀರಲ್ಲಿ ನೆಲ್ಲಿಯೂ ಕೂಡ ನೀರು ಸಿಗೋದಿಲ್ಲ. ಸೊ ಅಲ್ಲಿಗಳಿಗೆ ಎತ್ತ ಸಂಬಂಧವಯ್ಯ ಅಂತ ಹೇಳ್ತೀವಿ ನಾವು, ಕೇಳಿರ್ಬೋದು ನೀವು. ಸೊ ಈ ತರ ಬಂದಾಗ ಏನಾಗುತ್ತೆ, ನಾವು ಅಲ್ಲಿಂದ ಇಲ್ಲಿಗೆ ಸಂಬಂಧ ಕಲ್ಪಿಸ್ತೀವಿ ಅಂತಂದ್ರೆ ಈ ರೀತಿ ಕಲ್ಪಿಸಬಹುದು. ಇಲ್ಲ ಅಂತಂದ್ರೆ, ಸೊ ನಾವು ಒಂದು ಮೇಲ್ನೋಟಕ್ಕೆ ನಮಗೆ ಹೇಳಿದಾಗ, ಸೊ ಬೆಟ್ಟ ಎಲ್ಲಿ ನೆಲ್ಲಿ ಎಲ್ಲಿ ಅಂತ ಹೇಳ್ತೀವಿ ಅಲ್ವಾ. ಅದನ್ನ ನಾವು ತಿಳಿ ನಾವು ಹೋದಾಗ ಅದನ್ನ ಇಳುಕಿ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ಸೊ ಅಲ್ಲಿಗೂ ಇಲ್ಲಿಗೂ ಯಾವ ರೀತಿ ಸಂಬಂಧ ಇದೆ ಅಂತ ಹೇಳಿ. ಅಂತಂದ್ರೆ ಭೂಮಿ ಮೇಲೆ ಮತ್ತೆ ನಮ್ಮ ವಾತಾವರಣದಲ್ಲಿ ಏನೆಲ್ಲ ಪ್ರಾಕೃತಿಕವಾಗಿ ಇದ್ದಾವೋ ಅವೆಲ್ಲವೂ ಕೂಡ ಬಹಳ ಮುಖ್ಯ. ಅವು ಬಹಳ ಮುಖ್ಯವಾಗಿ ಇರೋದ್ರಿಂದಲೇ ಪ್ರಕೃತಿ ಅದನ್ನ ಇಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅದರ ಮೂಲ ಏನಿದೆಯೋ ಅದಕ್ಕೆ ಧಕ್ಕೆ ಬರದ ಹಾಗೆ ನಾವು ನೋಡಿಕೊಳ್ಬೇಕು. ಒಂದು ವೇಳೆ ಧಕ್ಕೆ ಬಂದರೂ ಕೂಡ ಅದನ್ನ ಆದಷ್ಟು ಬೇಗ ಸರಿಪಡಿಸ್ತಕ್ಕಂತ ಕೆಲಸವನ್ನ ನಾವು ಮಾಡಬೇಕು. ಆವಾಗ ಮಾತ್ರ ಭೂಮಿ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಇವತ್ತು ಏನು ಈ ವಾತಾವರಣ ತುಂಬಾ ಗಣನೀಯವಾಗಿ ಬದಲಾವಣೆ ಆಗ್ತಾ ಇದೆಯೋ, ಇದ್ರ ಬಗ್ಗೆ ನಾವು ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ, ಏನು ವಾತಾವರಣವನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಇದೆಯೋ, ಇದನ್ನೇ ಮುಂದುವರೆಸಿದ್ರೆ ಇನ್ನು ಮುಂದಿನ ಭವಿಷ್ಯದಲ್ಲಿ ಭೂಮಿಗೆ ಏನೆಲ್ಲ ಆಪತ್ತುಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ. ಆಪತ್ತು ಅಂತ ಬಂದಾಗ ನಾವು ಯಾವುದೇ ರೀತಿ ನಮ್ಮ ಒಂದು ಮನುಷ್ಯ ಜೀವನನೇ ಇರೋದಿಲ್ಲ ಅಂತ ಹೇಳ್ಬೇಕಾಗ್ತದೆ. ಸೊ ಯಾಕೆಂತಂದ್ರೆ ನಿಮಗೆ ಗೊತ್ತಿರಂಗೆ ಈಗ ಇದೇ ರೀತಿ ಉಷ್ಣತೆ ಜಾಸ್ತಿ ಆದಂಗೆ ಏನಾಗ್ತಾ ಇದೆ, ಸೊ ನಮ್ಮ ಒಂದು ಸೂಕ್ಷ್ಮಾಣುಗಳ ಬೆಳವಣಿಗೆ ಆಗೋದಿಲ್ಲ. ಒಂದ್ಸತಿ ಸೂಕ್ಷ್ಮಾಣುಗಳ ಬೆಳವಣಿಗೆ ಆಗೋದಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ನಮಗೆ ಕ್ಷೇತ್ರದಲ್ಲಿ ನಮಗೆ ಅಂದ್ರೆ ಈಗ ನಾವು ಫೀಲ್ಡ್ ಅಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ನಾವು ಒಂದ್ಸತಿ ಈ ತರ ವಾತಾವರಣ ಕ್ರಿಯೇಟ್ ಆಯ್ತು ಅಂದಾಗ ನಮಗೆ ನೀರಿನ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ, ಜಲ ಮಾಲಿನ್ಯ ಆಗುತ್ತೆ. ಸೊ ಅದೇ ರೀತಿ ಒಂದು ಗಾಳಿ ಮಾಲಿನ್ಯ, ಸೊ ಪ್ರತಿಯೊಂದು ಮಾಲಿನ್ಯಗಳು ಒಂದು ಬೆಳೀತಾ ಬೆಳೀತಾ ಹೋದಂಗೆ ಸೊ ನಮ್ಮ ಒಂದು ಕೃಷಿಯಲ್ಲೂ ಕೂಡ ನಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂತಂದ್ರೆ ಈಗ ನಿಮಗೆ ಗೊತ್ತಿರಂಗೆ ಈಗ ನೀರಿನ ಮಾಲಿನ್ಯ ಆಯ್ತು ಅಂತ ಅನ್ಕೊಳ್ಳಿ ಉದಾಹರಣೆಗೆ. ಸೊ ಈ ತರ ಆದಾಗ ಆ ನೀರಿನ ನಾವು ಹಾಯಿಸ್ಕೊಂಡು ನಾವು ಬೆಳೆ ಬೆಳಿಲಿಕ್ಕೆ ಹೋದಾಗ ಸೊ ಅಲ್ಲೇನಾಗುತ್ತೆ ನಮಗೆ ಇಂಡೈರೆಕ್ಟ್ ಆಗಿ ನಮ್ಮ ಆ ಒಂದು ಬೆಳೆನ ನಾವು ಸೇವನೆ ಮಾಡೋದ್ರಿಂದ ಸೊ ನಮ್ಮಲ್ಲಿ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆಹಾರ ಸೇವನೆಯಿಂದನೂ ಕೂಡ ನಮ್ಮ ಒಂದು ಆರೋಗ್ಯ ಕೂಡ ವ್ಯತ್ಯಾಸ ಆಗುತ್ತೆ. ಸೊ ಅಂತ ಒಂದು ಊಟ ನಾವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಡಬಲ್ ಅಷ್ಟು ನಾವು ಹಾಸ್ಪಿಟಲ್ ಅಲ್ಲಿ ಖರ್ಚು ಮಾಡೋದು ನಿಮಗೆ ಗೊತ್ತಿರೋ ಅಂತದ್ದೆ. ಸೊ ಅದನ್ನ ನಾವು ಅದನ್ನ ಡಬಲ್ ಅಷ್ಟು ನಾವು ಖರ್ಚು ಮಾಡಿಕೊಂಡು ನಾವು ಅದನ್ನ ನಮ್ಮ ಆರೋಗ್ಯನ ನಾವು ಸುಧಾರಿಸ್ಕೋಬೇಕಾಗುತ್ತೆ. ಸೊ ಇದು ಒಂದು ಎಫೆಕ್ಟ್ ತುಂಬಾ ಆಗುವಂತದ್ದು. ಇನ್ನೊಂದೇನು ಅಂತಂದ್ರೆ ಆಟೋಮೆಟಿಕ್ ಆಗಿ ಈಗ ಏನಾಗುತ್ತೆ ಒಂದೊಂದ್ಸತಿ ನಾವು ಈ ವಾತಾವರಣ ಕೂಡ ಬದಲಾವಣೆ ಮಾಡ್ಕೊಂತೀವಿ ಅಂತ ಅನ್ನೋದೇ ಆದ್ರೆ, ಸೊ ನಿಮಗೆ ಗೊತ್ತಿರಂಗೆ ಸೌರಶಕ್ತಿಯಿಂದ ಈಗ ಸುಮಾರು ಎಲ್ಲಾ ತರದ ಉಪಯೋಗ ಬಂದು ಹೋಯ್ತು, ಮತ್ತೆ ಸುಮಾರು ಜನ ಈಗ ಉಪಯೋಗ ಮಾಡ್ತಾ ಇಲ್ಲ, ಅದು ಗೊತ್ತಿದೆ. ಸೊ ಯಾಕೆಂತಂದ್ರೆ ಅದನ್ನ ಆದಷ್ಟು ಮತ್ತೆ ಮರುಬಳಕೆ ಮಾಡೋದು ತುಂಬಾ ಮುಖ್ಯ. ಯಾಕೆಂತಂದ್ರೆ ಅಷ್ಟೊಂದು ವಾತಾವರಣದಲ್ಲಿ ಉಷ್ಣತೆ ಜಾಸ್ತಿ ಆದಂಗೆ ಆ ಸೌರಶಕ್ತಿನ ನಾವು ಯಾಕೆ ಬಳಕೆ ಮಾಡ್ಕೋಬಾರ್ದು, ಅದು ನಾವು ಗಮನದಲ್ಲಿ ಇಟ್ಕೊಂಡು ಬಳಕೆ ಮಾಡಿದ್ರೆ ತುಂಬಾ ಮುಖ್ಯ ಅಂತ ಹೇಳ್ತೇನೆ. ಮತ್ತೆ ಇನ್ನೊಂದು ನಿಮಗೆ ಗೊತ್ತಿರಂಗೆ ಈಗೆಲ್ಲ ವಾಹನಗಳನ್ನು ಕೂಡ ಸುಮಾರು ಎಲೆಕ್ಟ್ರಿಕಲ್ ವಾಹನಗಳು ಬಂದಿದ್ದಾವೆ. ಸೊ ಈಗ ವಿದ್ಯುತ್ ಚಾಲಕವಾದಂತಹ ವೆಹಿಕಲ್ಗಳು ಸುಮಾರು ಬರ್ತಿದ್ದಾವೆ. ಸೊ ಅದನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡೋದ್ರಿಂದ ಏನಾಗುತ್ತೆ, ಸೊ ಆದಷ್ಟು ಈ ವಾತಾವರಣ ಬದಲಾವಣೆ ನಾವು ಆದಷ್ಟು ಸೀಮಿತದಲ್ಲಿ ಇಡಬಹುದು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡಬೇಕಾಗತ್ತೆ. ಅದು ಒಂದು. ಆಮೇಲೆ ಆದಷ್ಟು ಜೈವಿಕ ಬಳಕೆ. ಸೊ ಈಗ ನಿಮಗೆ ಗೊತ್ತಿರಂಗೆ ಈಗ ನಾ ಸೂಕ್ಷ್ಮಾಣುಗಳು ಇರೋದಿಲ್ಲ ಅಂತ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಬಂದೆ. ಸೊ ಯಾಕೆ ಸೂಕ್ಷ್ಮಾಣುಗಳು ಇರೋದಿಲ್ಲ, ವಾತಾವರಣ ವ್ಯತ್ಯಾಸ ಆದಂಗೆ ಏನಾಗುತ್ತೆ ಸೂಕ್ಷ್ಮಾಣುಗಳು ಏನಾಗುತ್ತೆ ಅದ್ರ ಬೆಳವಣಿಗೆ ಕೂಡ ನಿಂತೋಗ್ಬಿಡತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಸೊ ನಾವೇನ್ ಮಾಡ್ಬೇಕಾಗತ್ತೆ ಆದಷ್ಟು ಇಂಥ ವಾತಾವರಣದಲ್ಲಿ ನಾವು ಏನ್ ಮಾಡ್ಬೇಕಾಗತ್ತೆ, ಸೊ ಮರುಬಳಕೆ ಮಾಡೋದ್ರ ಜೊತೆಯಲ್ಲಿ ಸಾವಯವ ಕೃಷಿ ಅಂತ ಕೂಡ ನಮ್ಮಲ್ಲಿ ನಾವು ಹೇಳ್ತೀವಿ. ಸಾವಯವ ಕೃಷಿ ಆಗಿರ್ಬೋದಿಲ್ಲ ಜೈವಿಕ ಗೊಬ್ಬರಗಳ ಬಳಕೆ ಅಂತ ಹೇಳ್ತೀವಿ. ಸೊ ಇಂಥವನ್ನ ಕಾನ್ಸೆಪ್ಟ್ನ ನಾವು ಆದಷ್ಟು ಅಳವಡಿಕೆ ಮಾಡ್ಕೊಂಡ್ವಿ ಅಂತಂದ್ರೆ, ಸೊ ಇಂಥ ವಾತಾವರಣದಲ್ಲೂ ಕೂಡ ನಾವು ಯಾವುದೇ ರೀತಿ ತೊಂದರೆ ಹೇಳ್ದಂಗೆ ನಮ್ಮ ಒಂದು ಕೃಷಿನ ಮಾಡಬಹುದು ಅನ್ನೋದು ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಹೇಳ್ಬೇಕಾಗುತ್ತೆ. ಈ ಕೃಷಿ ಚಟುವಟಿಕೆ ಅಥವಾ ಕೃಷಿ ಕಾಯಕ ಅನ್ನುವಂಥದ್ದು ಏನಿದೆಯೋ ಇದು ಬಹಳ ಒಂದು ಒಳ್ಳೆಯ ಕಾಯಕ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಈ ಕೃಷಿ ಚಟುವಟಿಕೆಗಳಿಂದಲೂ ಕೂಡ ಇವತ್ತು ಭೂಮಿಗೆ ಒಂದಷ್ಟು ಧಕ್ಕೆ ಬರ್ತಾ ಇದೆ ಅನ್ನುವಂಥದ್ದು. ಯಾವೆಲ್ಲ ರೂಪದಲ್ಲಿ ಬರ್ತಾ ಇದೆ, ಅದನ್ನ ತಡೆಗಟ್ಟಬೇಕು ಅಂತ ಅಂದ್ರೆ ಸಾಮಾನ್ಯ ಕೃಷಿಕನು ಕೂಡ ಹೇಗೆ ಕೊಡುಗೆಯನ್ನು ನೀಡಬಹುದು? ನಾನು ಆವಾಗ್ಲೇ ಹೇಳ್ದಂಗೆ ನಿಮ್ಗೆ ಹೇಳ್ತಾ ಬಂದೆ ನಾನು ಈ ಕೃಷಿ ಮಾಡುವಾಗ. ಸೊ ಏನಾಗ್ತದೆ, ರೈತ ಈಗ ತುಂಬಾ ಬೇಗ ಬೆಳೆ ಬೆಳಿಬೇಕು, ತುಂಬಾ ಬೇಗ ನಮ್ಗೆ ಇಳುವರಿ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಏನ್ ಮಾಡ್ತಾರೆ, ಸೊ ಬೇಗ ಹೋಗಿ ರಾಸಾಯನಿಕ ಗೊಬ್ಬರಗಳನ್ನ ತಂದು ಹಾಕುವಂತದ್ದು ನಾವು ಗಮನಿಸಿರ್ತೀವಿ. ಸೊ ಯಾಕೆಂತಂದ್ರೆ ಮುಂಚೆಲ್ಲ ನೋಡಿರಬಹುದು ನೀವು, ಈಗ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬೇಗ ತಂದು ಬೇಗ ಹಾಕಿದ್ರೆ ಬೇಗ ಬೆಳೆ ಬರುತ್ತೆ ಅನ್ನೋದೊಂದು. ಮತ್ತೆ ಇನ್ನೊಂದು, ಅವ್ರು ಸಡನ್ ಆಗಿ ಎಫೆಕ್ಟ್ ತೋರಿಸಬೇಕಾಗುತ್ತೆ, ಈಗ ಸಡನ್ ಆಗಿ ಎಫೆಕ್ಟ್ ಬರಬೇಕು ಅನ್ನೋದು ಒಂದು ರೈತರಲ್ಲಿ ತಲೆಯಲ್ಲಿ ಇರುತ್ತೆ. ಸೊ ಏನ್ ಮಾಡ್ತಾರೆ ಅವರು, ಈಗ ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ ನಾವು, ಸೊ ಒಂದು ರಾಸಾಯನಿಕವಾಗಿ ಬೆಳಿಬಹುದಂತಹ ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡುವಂತದ್ದು, ಇಲ್ಲಾಂತಂದ್ರೆ ಈಗ ರೋಗ ಬಂತು ಅಂದ ತಕ್ಷಣನೇ ಸೊ ಅದಕ್ಕೆ ನಮಗೆ ತಕ್ಷಣಕ್ಕೆ ಸ್ಪ್ರೇ ಮಾಡಿದ್ರೆ ತಕ್ಷಣಕ್ಕೆ ಹೋಗ್ಬೇಕು. ಸೊ ಆತರ ಒಂದು ಕಾನ್ಸೆಪ್ಟ್ ಅಲ್ಲಿ ರೈತರುಗಳೇನ್ ಮಾಡ್ತಾರೆ, ಬೇಗ ತಂದು ಬೇಗ ಹೋಗ್ಲಿ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ರಾಸಾಯನಿಕ ಬಳಕೆ ಜಾಸ್ತಿ ಬಳಕೆ ಮಾಡ್ತಾ ಇದ್ದಾರೆ. ಸೊ ಈ ತರ ಸಂದರ್ಭದಲ್ಲಿ ಏನಾಗ್ತಾ ಇದೆ, ಬಳಕೆ ಮಾಡೋದ್ರಿಂದ ಏನಾಗುತ್ತೆ, ಒಂದು ಸಂದರ್ಭದಲ್ಲಿ ಒಂದು ಸೀಸನ್ ಅಲ್ಲಿ ಅನಿವಾರ್ಯವಾಗಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀವಿ, ಇಲ್ಲ ಅಂತಲ್ಲ. ಸೊ ಅದನ್ನ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಪ್ರಮಾಣದಲ್ಲಿ ಅವ್ನು ಬಳಕೆ ಮಾಡ್ದ ಅಂತಂದಾಗ, ಸೊ ಅದನ್ನ ತಪ್ಪು ಅಂತ ಹೇಳೋದಿಲ್ಲ. ರಾಸಾಯನಿಕ ಬಳಕೆ ಅಂತಂದ್ರೆ ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಿ ಅಂತ ಒಂದು ಸಜೆಷನ್ ಕೊಟ್ಟಿದ್ರು ಕೂಡ, ಇನ್ ಕೇಸ್ ಈ ರೈತರುಗಳು ಏನ್ ಮಾಡ್ತಾರೆ, ಒಂದೊಂದ್ಸತಿ ಜಾಸ್ತಿ ಬಳಕೆ ಮಾಡ್ತಾರೆ. ಸೊ ಜಾಸ್ತಿ ಬಳಕೆ ಮಾಡಿದಾಗ ಏನಾಗುತ್ತೆ, ಅದು ಅನಿವಾರ್ಯವಾಗಿ ಏನಾಗುತ್ತೆ, ರೆಸಿಸ್ಟೆಂಟ್ ಎಫೆಕ್ಟ್ ಅಂತೀವಿ, ಇಲ್ಲ ರೆಸಿಡಲ್ ಎಫೆಕ್ಟ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷಲ್ಲಿ. ಸೊ ಈ ತರ ಎಫೆಕ್ಟ್ ಆದಾಗ ರೆಸಿಡ್ಯುಲ್ ಎಫೆಕ್ಟ್ ಅಂತ ಬಂದಾಗ ಏನಾಗುತ್ತೆ, ಭೂಮಿಯಲ್ಲಿ ಆ ಇರೋಂಥ ಕೆಮಿಕಲ್ಸ್ ರಾಸಾಯನಿಕಗಳು ಉಳ್ಕೊಂಡಾಗ ಏನಾಗುತ್ತೆ, ಸೊ ಅದರಿಂದನೂ ಕೂಡ ಒಂದು ಭೂಮಿಯ ಒಂದು ವಾತಾವರಣ ಬದಲಾವಣೆ ಆಗುವಂತ ಒಂದು ಮೂಮೆಂಟ್ ಬರುತ್ತೆ ನಮಗೆ. ಸೊ ಇಲ್ಲ ಅಂತಂದ್ರೆ ಇನ್ನೊಂದು ಕೇಸ್ ಅಲ್ಲಿ ಏನಾಗುತ್ತೆ, ಸೊ ಈ ಒಂದು ಕೆಮಿಕಲ್ಸ್ ಎಫೆಕ್ಟ್ ಅಂತ ಹೇಳ್ತೀವಿ, ಅದು ಬಳಕೆ ಮಾಡಿ ಮಾಡಿ ಮಾಡಿ ಏನಾಗುತ್ತೆ, ಕೆಮಿಕಲ್ಸ್ಗಳು ಎಫೆಕ್ಟ್ ಆದಾಗ ಸೊ ಅದು ಆ ಗಿಡದ ಮೇಲೆ ಪರಿಣಾಮ ಬಿದ್ದು ಅದ್ರ ಮುಖಾಂತರ ನಮ್ಮ ಆರೋಗ್ಯ ಸೇರುತ್ತೆ, ನಮ್ಮ ಆರೋಗ್ಯದಲ್ಲಿ ಆಟೋಮೆಟಿಕ್ ಆಗಿ ವ್ಯತ್ಯಾಸ ಕಾಣಬಹುದು. ಸೊ ಈ ತರ ಒಂದು ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಮ್ಮ ಒಂದು ರೈತರಲ್ಲಿ ಹೇಳೋದಷ್ಟೇ, ಸೊ ಆದಷ್ಟು ನೀವು ಬಳಕೆ ಮಾಡ್ತೀವಿ ಅಂತ ಅಂದವರು, ರಾಸಾಯನಿಕ ಬಳಕೆ ಮಾಡ್ತೀವಿ ಅಂತ ಅಂದವರು, ಸೊ ಆದಷ್ಟು ಎಷ್ಟು ಪ್ರಮಾಣದಲ್ಲಿ ಅಂತ ಅಂದ್ಬಿಟ್ಟು ಆ ಒಂದು ಲಕೋಟೆಯಲ್ಲಿ ಬರ್ದಿರ್ತಾರೆ ಅದನ್ನ ನೋಡ್ಕೊಂಡು ಆದಷ್ಟು ಅಷ್ಟೇ ಬಳಕೆ ಮಾಡೋದು ತುಂಬಾ ಮುಖ್ಯ. ಮತ್ತೆ ಇಲ್ಲ ಅಂತಂದ್ರೆ ಜಾಸ್ತಿ ಮಟ್ಟದಲ್ಲಿ ಬಳಕೆ ಮಾಡ್ತೀವಿ ಅಂತ ಅನ್ನೋರು ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ಆದಷ್ಟು ನಿಮ್ಮ ಒಂದು ಆಸಕ್ತಿ ಇತ್ತು ಅಂತ ಅನ್ನೋ ರೈತರುಗಳಲ್ಲಿ ಸೊ ಆದಷ್ಟು ಒಂದು ಸಾವಯವ ಕೃಷಿಗೆ ಉತ್ತೇಜನ ಕೊಟ್ಬಿಟ್ಟು ಸಾವಯವ ಕೃಷಿ ಮಾಡಿದ್ರೆ ತುಂಬಾ ಒಳ್ಳೇದಂತ ಹೇಳ್ಬೇಕಾಗ್ತದೆ. ಸೊ ಇದ್ರ ಜೊತೆಲಿ ಈಗ ಹೊಸದಾಗಿ ನಿಮಗೆ ಗೊತ್ತಿರಂಗೆ ಜೈವಿಕ ಗೊಬ್ಬರಗಳ ಬಳಕೆ ಅಂತ ಹೇಳ್ತೀವಿ ನಾವು. ಸೊ ಜೈವಿಕ ಗೊಬ್ಬರಗಳ ಬಳಕೆ ಅಂತ ಬಂದಾಗ ಸೊ ನಮ್ಮಲ್ಲಿ ಸಿಗುವಂತಹ ಜೈವಿಕ ಗೊಬ್ಬರಗಳಲ್ಲಿ ಈಗ ರೈಸೋಬಿಯಂ ಅಂತ ಬರುತ್ತೆ, ಅಜೋಲಾ ಅಂತ ಕೇಳಿರ್ತೀರಾ ನೀವು, ಇಲ್ಲ ಅಂತಂದ್ರೆ ಟ್ರೈಕೋಡರ್ಮಾ ಅಂತ, ಸುಡೋಮೋನಾಸ್, ಇಲ್ಲ ಅಂತಂದ್ರೆ ಅಜಿಟೋಬ್ಯಾಕ್ಟರ್ ಅಂತ ಹೇಳ್ತೀವಿ, ಅಜೋಸ್ಪೈರೋಲಮ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಏನು ಅಂತಂದ್ರೆ ಸಾರಜನಕ ಒದಗಿಸ್ಕೊಡುವಂತದ್ದು, ಇಲ್ಲ ಅಂದ್ರೆ ರಂಜಕ ಸಾಲ್ಯುಬಲೈಸ್ ಮಾಡೋದು ಅಂತ ಹೇಳ್ತೀವಿ, ಇಲ್ಲ ಅಂತಂದ್ರೆ ಪೊಟ್ಯಾಶ್ ಕರಗುವಂತದ್ದು ಅಂತ ಹೇಳ್ತೀವಿ. ಸೊ ಈ ರೀತಿ ಬರುವಂತಹ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಿ ಅವರು ಕೃಷಿ ಮಾಡಿದ್ರೆ ಸೊ ಆದಷ್ಟು ಏನಾಗ್ತದೆ ನಮಗೆ ಸಾವಯವ ಕೃಷಿಯಲ್ಲೂ ಕೂಡ ನಮಗೆ ಆ ಒಂದು ನಿಟ್ಟಿನಲ್ಲಿ ನಾವು ನೋಡ್ತೀವಿ ಅಂತ ಅನ್ನೋದೇ ಆದ್ರೆ ಸೊ ನಮ್ಮ ಪರಿಸರನು ಕೂಡ ಕಾಪಾಡ್ಕೋಬಹುದು, ಜೊತೆಯಲ್ಲಿ ನಮ್ಮ ಒಂದು ರೈತರ ಒಂದು ಕೃಷಿಯಲ್ಲೂ ಕೂಡ ಒಳ್ಳೆ ಆದಾಯ ತೆಗಿಬಹುದು ಅಂತಾನು ಕೂಡ ಹೇಳ್ಬೇಕಾಗ್ತದೆ. ಸೊ ಅದ್ರ ಜೊತೆಯಲ್ಲಿ ನಮ್ಮ ಆರೋಗ್ಯ ಕೂಡ ಕಾಪಾಡ್ಕೋಬಹುದು. ಸೊ ಈ ತರ ಮೂರನ್ನು ಕೂಡ ನಾವು ಒಂದು ಸೈಕಲ್ ಮಾಡಿ ನೋಡೋದೇ ಆದ್ರೆ ಸೊ ಆದಷ್ಟು ಒಂದರಿಂದ ಒಂದಕ್ಕೆ ನಮಗೆ ಮರುಬಳಕೆ ಮಾಡಿದ್ರು ಪರವಾಗಿಲ್ಲ, ಸೊ ಆದಷ್ಟು ನಮಗೆ ಒಂದು ಆರೋಗ್ಯ ದೃಷ್ಟಿಯಿಂದ ನೋಡ್ಕೊಂಡ್ರೆ ಸೊ ಆದಷ್ಟು ಸಾವಯವ ರೂಪದಲ್ಲಿ ಅವರು ಉತ್ತೇಜನ ತಗೊಂಡು ಆಸಕ್ತಿಯಿಂದ ಬೆಳೆದ್ರೆ ತುಂಬಾ ಒಳ್ಳೇದಂತ ಹೇಳ್ಬೇಕಾಗ್ತದೆ. ವಿಶ್ವ ಭೂ ದಿವಸಕ್ಕೆ ಸಂಬಂಧಪಟ್ಟ ಹಾಗೆ ಅಂತಿಮವಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸೊ ಆದಷ್ಟು ಎಲ್ಲಾ ರೈತ ಬಾಂಧವರು ಯಾರ್ಯಾರು ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇದ್ದೀರಾ, ಸೊ ಆದಷ್ಟು ನೀವು ಏನ್ ಮಾಡ್ಬೇಕಾಗ್ತದೆ, ನೀವು ಪ್ಲಾಸ್ಟಿಕ್ನ ಬಳಕೆ ಮಾಡಬೇಡಿ, ಸೌರಶಕ್ತಿ ಬಳಕೆ ಮಾಡಿ. ಈಗೆಲ್ಲ ನಿಮಗೆಲ್ಲ ಗೊತ್ತಿರಂಗೆ ನಮ್ಗೆ ಇರೋವಂಥದ್ದು ಒಂದೇ ಭೂಮಿ. ಸೊ ನಮ್ಮ ಸೌರ ಇದರಲ್ಲಿ ನಾವು ನೋಡಿದಾಗ ನಮಗೆ ಇರುವಂತದ್ದು ಒಂದೇ ಭೂಮಿ ಇರೋದ್ರಿಂದ ಸೊ ಆದಷ್ಟು ನಮ್ಮ ಒಂದು ಸುತ್ತಮುತ್ತ ಇರುವಂತಹ ಒಂದು ಸಂದರ್ಭದಲ್ಲಿ ಆದಷ್ಟು ಮರುಬಳಕೆ ಮಾಡೋದನ್ನ ನಾವು ಗಮನಿಸಬೇಕಾಗ್ತದೆ. ಸೊ ಇದ್ರ ಜೊತೆಯಲ್ಲಿ ನಾವು ಮುಂದಿನ ಪೀಳಿಗೆನೂ ಕೂಡ ನಾವು ಗಮನದಲ್ಲಿಡ್ಕೋಬೇಕಾಗುತ್ತೆ. ಯಾಕೆಂತಂದ್ರೆ ಸೊ ಈಗ ನಮಗೆ ಮುಂದೆ ಬರುವಂತಹ ನಮ್ಮ ಒಂದು ಮಕ್ಕಳಾಗಿರ್ಬೋದು, ಮೊಮ್ಮಕ್ಕಳಾಗಿರ್ಬೋದು, ಅವ್ರಿಗೂ ಕೂಡ ನಾವು ಇರುವಂತಹ ವಾತಾವರಣ ನಾವು ಸೃಷ್ಟಿ ಮಾಡಿ ಹೋಗ್ಬೇಕಾದ ಒಂದು ಮನದಲ್ಲಿ ಇಟ್ಕೊಂಡು ಸೊ ಆದಷ್ಟು ನಾವು ಇರುವಂತಹ ಒಂದು ಸಂದರ್ಭದಲ್ಲಿ ಇರುವಂತಹ ಪರಿಸರ ಮಾಲಿನ್ಯ ಮಾಡ್ದೇನೆ ಸೊ ಆದಷ್ಟು ಮನೆಗೊಂದು ಎರಡು ಮರ ಅಂತ ಅಂದ್ಬಿಟ್ಟು ಒಂದು ನೆಡ್ಕೊಂಡು ಪರಿಸರನ ವಾತಾವರಣ ನಾವು ಒಳ್ಳೆಯ ಒಂದು ತನದಲ್ಲಿ ಇಟ್ಕೊಳ್ಳೋದು ಮುಖ್ಯ ಅಂತ ಹೇಳ್ಬೇಕಾಗ್ತದೆ. ಮತ್ತೆ ಇದ್ರ ಜೊತೆಯಲ್ಲಿ ಸೊ ಆದಷ್ಟು ನಮ್ಮ ಒಂದು ಸುತ್ತಮುತ್ತದಲ್ಲಿ ಇರುವಂತಹ ಒಂದು ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಬಳಕೆ ಮಾಡಿಕೊಂಡು ಅದನ್ನ ಮರುಬಳಕೆನ ರೂಪದಲ್ಲಿ ಬೇರೆ ನಾವು ಆವಾಗ್ಲೇ ಹೇಳ್ತಿದ್ದಂಗೆ ನಾನು ಕಸಂದ ರಸ ಅಂತ ಹೇಳಿದೆ ನಿಮಗೆ. ಸೊ ಇದನ್ನ ಆದಷ್ಟು ಒಂದು ಅಳವಡಿಕೆ ಮಾಡ್ಕೊಳ್ಳೋದು ಮುಖ್ಯ ಅಂತ ಹೇಳ್ಬೇಕಾಗ್ತದೆ. ಮತ್ತೆ ಇದ್ರ ಜೊತೆಯಲ್ಲಿ ಸೊ ಆದಷ್ಟು ನಾವು ಏನ್ ಮಾಡ್ಬೇಕು, ನಾವು ಪರಿಸರನ ಆವಾಗ್ಲೇ ಹೇಳ್ತಿದ್ದಂಗೆ ಪರಿಸರನ ಪ್ರೀತಿಸಿ ಅಂತ ಹೇಳಿದೆ, ಆದಷ್ಟು ಅದನ್ನ ಕಾಳಜಿ ಮಾಡಿ ಅಂತ ಹೇಳಿದೆ. ಸೊ ಯಾಕೆ ಅಂತಂದ್ರೆ ನಾವು ಪರಿಸರನ ಆದಷ್ಟು ಪ್ರೀತಿಸಿದಾಗ ಏನಾಗುತ್ತೆ ನಮಗೆ ಅದನ್ನ ಇನ್ನೂ ನಾವು ಅದನ್ನ ಸರಿ ಮಾಡಬಹುದು, ಪರಿಸರನ ಆದಷ್ಟು ನಾವು ಒಂದ್ ಮಟ್ಟಿಗೆ ಇಟ್ಕೋಬಹುದು ಅನ್ನೋದು ಒಂದು ನಮ್ಮ ಒಂದು ಆಸಕ್ತಿ ವಹಿಸಿ ನಾವು ಮಾಡೋದ್ರಿಂದ ಸೊ ನಾವು ನಮ್ಮ ಒಂದು ಪರಿಸರ ಸುತ್ತಮುತ್ತ ಆಗಿರ್ಬೋದು, ನಮ್ಮ ಒಂದು ಪರಿಸರ ಹಾಳಾಗದಿರೋ ತರ ನಾವು ನೋಡ್ಕೋಬಹುದು. ಮತ್ತೆ ಆದಷ್ಟು ನಾವು ನಮ್ಮ ಒಂದು ರೈತರ ಬಾಂಧವ್ಯ ಹೇಳೋದಾದ್ರೆ ಸೊ ಆದಷ್ಟು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಜೈವಿಕ ಗೊಬ್ಬರಗಳ ಬಳಕೆ ಮಾಡ್ಕೊಳ್ಳೋದಾಗ್ಲಿ, ಸಾವಯವ ಕೃಷಿಯನ್ನ ಮಾಡೋದಾಗ್ಲಿ, ಇಲ್ಲ ನಾವು ರಾಸಾಯನಿಕ ಬಳಕೆ ಮಾಡ್ತೀವಿ ಅಂತಂದ್ರೂ ಕೂಡ ಅದನ್ನ ಅತಿಮಿತಿಯಾಗಿ ನಾವು ಬಳಕೆ ಮಾಡೋದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಬಳಕೆ ಮಾಡಿ ಅಂತ ಹೇಳ್ಬೇಕಾಗ್ತದೆ. ಸೊ ಆದಷ್ಟು ಇಂಥದ್ದನ್ನೆಲ್ಲ ನಾವು ಮನದಲ್ಲಿ ಇಟ್ಕೊಂಡು ನಮ್ಮ ಒಂದು ಭೂ ಸಂರಕ್ಷಣೆ ನಾವು ಒಳ್ಳೆಯ ಒಂದು ತನದಲ್ಲಿ ನಾವು ಮಾಡ್ಕೋಬೇಕಾಗ್ತದೆ. ಸೊ ಇದನ್ನ ಪ್ರತಿನಿತ್ಯ ನಾವು ದಿನದಲ್ಲಿ ಮನದಲ್ಲಿ ಇಟ್ಕೋಬೇಕಾಗ್ತದೆ, ವರ್ಷಕ್ಕೊಂದ್ಸತಿ ನೆನೆಸ್ಕೊಳ್ಳೋದಲ್ಲ. ಸೊ ಇದನ್ನ ಪ್ರತಿನಿತ್ಯವಾಗಿಯೂ ಕೂಡ ನಾವು ನೆನಪಲ್ಲಿ ಇಟ್ಕೊಂಡು ನಾವು ಪರಿಸರನ ಸುತ್ತಮುತ್ತ ಪರಿಸರನ ನಾವು ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಪ್ರತಿನಿತ್ಯ ನಾವೆಲ್ಲ ನಮ್ಮ ಪರಿಸರನ ಚೆನ್ನಾಗಿ ಮಾಡ್ಕೊಳ್ಳೋಣ, ಯಾವುದೇ ರೀತಿ ಸಮಸ್ಯೆ ಬರದಂಗೆ ನಾವು ನೋಡ್ಕೊಳ್ಳೋಣ ಅಂತ ಹೇಳ್ತಾ ಸೊ ನಾನು ಒಂದು ಈ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಡಾಕ್ಟರ್ ಅನಿತಾ ಅವರೇ, ತಾವು ಮೂಲಭೂತವಾಗಿ ಮಣ್ಣು ವಿಜ್ಞಾನಿಗಳು, ಈ ನಿಟ್ಟಿನಲ್ಲಿ ಮಣ್ಣು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ, ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಕೃಷಿಕರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ಸೊ ನನ್ನ ಒಂದು ಮೊಬೈಲ್ ನಂಬರ್ ಬಂದ್ಬಿಟ್ಟು 7892225603. ನಿಮ್ಮ ಸಂಪರ್ಕ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳಿ. 7892225603.

ಕಾಯಕ ಪಂಡಿತನದೇ ಬೇರೆಯೇ ಗಣಿತ.